ಇದರಲ್ಲಿ ನಾನು ನೋಡಿದಾಗೆ ಮಲೆನಾಡು ಮತ್ತೆ ಅರೆ ಮಲೆನಾಡಿನಲ್ಲಿ ಉತ್ತಮವಾಗಿ ಇದು ಬೆಳೀತದೆ. ಇಲ್ಲಿ ಹೊಸ ತಳಿಗಳಾದ ಮಂಗಳ ಮತ್ತು ಕೆಲವು ಬೇರೆ ತಳಿಗಳು ನನಗೆ ಅದರ ಬಗ್ಗೆ ಹೆಚ್ಚಿನ ಅರಿವಿಲ್ಲ. ಅದಕ್ಕಿಂತ ಈ ನಮ್ಮ ನಾಟಿ ತಳಿಗಳು ತೀರ್ಥಳ್ಳಿ ವೆರೈಟಿ ಅಂತ ಏನು ಹೇಳ್ತೇವೋ ಅದು ಉತ್ತಮವಾದ ಇಳುವರಿಯನ್ನು ಕೊಡ್ತದೆ, ಯಾವುದೇ ಕಾಯಿಲೆಯೂ ಇರುವುದಿಲ್ಲ ಮತ್ತು ಒಳ್ಳೆ ಬೆಲೆಯೂ ಕೂಡ ಸಿಗ್ತದೆ. ಅದೇ ನಮ್ಮ ಮಂಗಳ ಮತ್ತು ಇತರ ತಳಿಗಳು ಅಷ್ಟು ಡಿಮಾಂಡ್ ಇಲ್ಲ. ನಾವು ತೀರ್ಥಳ್ಳಿ ವೆರೈಟಿಯಲ್ಲಿ ಉತ್ತಮವಾದ ಬೆಳೆಯನ್ನ ನಿರೀಕ್ಷೆ ಮಾಡಬಹುದು. ನನಗೆ ಗೊತ್ತಿರುವ ಹಾಗೆ ಈಗ ಒಂದು 4 ವರ್ಷಗಳಿಂದ ಮಾತ್ರ ಅದಕ್ಕೆ ಸ್ವಲ್ಪ ಗೊಬ್ಬರ ಮತ್ತು ವರ್ಷಕ್ಕೆ 1 ಸ್ಪ್ರೇ ಅಷ್ಟು ಮಾತ್ರ ನಾನು ಮಾಡ್ತಾ ಇದ್ದೇನೆ. ಮತ್ತು ಈ ಕಟಾವು ಆದ ನಂತರ ಪ್ರೊಸೆಸಿಂಗ್ ಇನ್ನು ನಮಗೆಲ್ಲ ಹೊಸದು, ನಾವು ಅಡಿಕೆಗೆ ಹೊಸಬ್ರೆ ಅಂತ ಹೇಳಬಹುದು. ನಾವು ಸಾಧಾರಣವಾಗಿ ಅದನ್ನ ಗುತ್ತಿಗೆ ಆಧಾರದಲ್ಲಿ ಕೊಟ್ಟು ಬಿಡ್ತೇವೆ, ಆತರ ಕುಯಿಸಿದ್ರು ಕೂಡ ಕೆಜಿ ಲೆಕ್ಕದಲ್ಲಿ ಮಾರಾಟವನ್ನ ಮಾಡ್ತೀವಿ. ಅದನ್ನ ಈ ಮೂರ್ನಾಡು ಮತ್ತು ಇನ್ನು ಕೆಲವು ಕಡೆ ನಮ್ಮ ಪ್ರಗತಿಪರ ರೈತರು ಅಥವಾ ಆಸಕ್ತ ಯುವಕರು ಪ್ರೊಸೆಸಿಂಗ್ ಯೂನಿಟ್ ಕೂಡ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ರೈತರು ಅದರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ ಅದನ್ನ ಪ್ರೊಸೆಸ್ ಮಾಡಿ ಅದರ ಕುಯಿಲು ಆದ ಮೇಲೆ ಅದನ್ನ ಬೇಯಿಸುವಂತದ್ದು ಅಥವಾ ಒಣಗಿಸುವಂತದ್ದು ಅಥವಾ ಇನ್ನು ವ್ಯಾಲ್ಯೂ ಆಡೆಡ್ ಅಥವಾ ಉತ್ಪನ್ನಗಳ ಉತ್ತಮ ಬೆಲೆಗೆ ಮಾರುವಂತಹ ಉತ್ಪನ್ನವನ್ನ ತಯಾರು ಮಾಡುವಂತ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರೆ ಅಡಿಕೆ ನಿಜವಾಗ್ಲೂ ಒಂದು ಉತ್ತಮ ಬೆಳೆ ಅಂತ ಹೇಳಬಹುದು. ಈಗ ಕಾಫಿಯಲ್ಲಿ ಅದು ಹೆಚ್ಚಾಗಿ ನಮ್ಮ ಸೋಮವಾರಪೇಟೆ ತಾಲೂಕು ಅರೇಬಿಕಾ ಕಾಫಿಗೆ ಬಹಳ ಮಹತ್ವವನ್ನು ಕೊಟ್ಕೊಂಡು ಬಂದಂತವ್ರು ನಾವು. ಅರೇಬಿಕಾ ಕಾಫಿ ಇವತ್ತು ನಶಿಸುವ ಹಂತದಲ್ಲೇ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗುವಂತ ಸ್ಪ್ರೇ ಗೊಬ್ಬರ ಮತ್ತು ನಿರ್ವಹಣಾ ವೆಚ್ಚ ಮತ್ತು ಅದಕ್ಕೆ ಬೇಕಾಗುವಂತ ಅನುಭವಸ್ಥ ಉತ್ತಮ ಕೆಲಸಗಾರರ ಕೊರತೆ, ಆದ್ರಿಂದ ಅರೇಬಿಕಾ ಕಾಫಿ ಈಗ ನಶಿಸುವ ಹಂತದಲ್ಲಿ ಇದೆ ಅಂತ ಹೇಳಿದ್ರು ತಪ್ಪಿಲ್ಲ. ಮತ್ತು ಮೆಣಸಿನ ಬೆಳೆಯು ಕೂಡ ಒಂದು 10 ವರ್ಷದಿಂದ ಉತ್ತಮವಾದ ಫಸಲನ್ನು ತೆಗೆದು ಒಳ್ಳೆಯ ದರವನ್ನು ನಾವು ಕಂಡಿದ್ವು. ಇವೆರಡು ಬೆಳೆಯಲ್ಲಿ ಸೋಲನ್ನು ಅನುಭವಿಸುವಂತ ಈ ಸಂದರ್ಭದಲ್ಲಿ ಅಡಿಕೆ ನಮಗೆ ಒಂದು ವರದಾನವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಒಂದು ಏನು ಅಂದ್ರೆ ಸುಳ್ಯ ಭಾಗದಲ್ಲಿ ಮತ್ತು ಸಂಪಾಜ ಭಾಗದಲ್ಲಿ ಅದಕ್ಕೆ ಹಳದಿ ರೋಗ ಮತ್ತು ಕೆಲವು ರೋಗಗಳ ಬಗ್ಗೆ ನಮ್ಮ ರೈತರು ತುಂಬಾ ಚಿಂತಾಗ್ರಸ್ತರಾಗಿದ್ದಾರೆ. ಆದ್ರೆ ಇಲ್ಲಿ ದೇವರ ದಯದಿಂದ ಅದು ಯಾವುದೇ ಕಾಯಿಲೆ ಇಲ್ಲ, ಅದು ನೆಟ್ಟ ನಂತರ ಫಸಲು ಕೊಡುವ ತನಕ ನಮ್ಮನ್ನು ಕಾಪಾಡುತ್ತದೆ ಅಂತ ತಿಳ್ಕೊಂಡಿದ್ದೇನೆ. ಉತ್ತಮವಾಗಿ ಬೆಳಿಬಹುದು ಮತ್ತೆ ಯಾವುದೇ ಕಾಯಿಲೆ ಇರೋದಿಲ್ಲ. ಅದನ್ನ ಕಾಫಿ ಮತ್ತು ಮೆಣಸಿನಂತೆ ವರ್ಷ ಇಡೀ ಪೋಷಿಸುವಂತ ಸಾಕುವಂತ ಅದರ ನಿರ್ವಹಣೆ ಮಾಡುವಂತ ಕೆಲಸ ನಮಗೆ ಹೆಚ್ಚು ಇಲ್ಲದಲೇ ಇರೋದ್ರಿಂದ ಲಾಭದಾಯಕ ಒಂದು ಬೆಳೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ನನಗೆ ಅಡಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದಲೇ ಇದ್ರೂ ಕೂಡ ಅದನ್ನ ಎಲ್ಲ ರೈತರು ಒಂದಿಷ್ಟು ಅಡಿಕೆಯ ಮರಗಳನ್ನ ಹೊಂದ್ಕೊಂಡಿದ್ರೆ ಒಳ್ಳೇದು. ನೋಡಿ, ತಾವು ಹೇಳ್ತಾ ಇದ್ರಿ ನಿಮಗೆ ಅಷ್ಟೊಂದು ಅನುಭವ ಇಲ್ಲ ಅಂತ ಅನ್ಕೊಂಡು, ಯಾಕಂದ್ರೆ ತುಂಬಾ ಕಾಳಜಿ ತೆಗೆದುಕೊಂಡಿಲ್ಲ, ಬಹಳ ಸಹಜವಾಗಿ ಅಡಿಕೆಯನ್ನ ಬೆಳೆಸಿದ್ರಿ. ಹಾಗಾಗಿ ಏನ್ ಗೊಬ್ಬರ ಕೊಡಬೇಕು, ಎಷ್ಟು ಗೊಬ್ಬರ ಕೊಡಬೇಕು, ಯಾವಾಗ ಕೊಡಬೇಕು, ಏನ್ ಸಿಂಪಡಣೆ ಮಾಡಬೇಕು, ಅದು ಇದಂತ ಏನು ಆಲೋಚನೆ ಇಲ್ಲದೇ ಸಾಕ್ತಾ ಇರೋದ್ರಿಂದ ನಿಮಗೆ ಸಲೀಸಾಗಿ ಗಿಡಗಳು ಬೆಳೆದವೆ, ಮರಗಳು ಬೆಳೆದವೆ. ಹಾಗಾಗಿ ಒಂಥರ ಈಗ ಬೆಲೆ ಬಂದಿರೋದ್ರಿಂದ ಸಂತೋಷ ಅನಿಸ್ತಾ ಇದೆ. ನಾವು ಹಾಗೆ ಬಿಟ್ಟಿವಲ್ಲ, ಎಷ್ಟೊಂದು ಚೆನ್ನಾಗಿ ಪ್ರತಿಫಲ ಸಿಗ್ತಲ್ಲ ಅಂತ ಅನ್ಕೊಂಡು. ಎಷ್ಟು ಎಕರೆ ಪ್ರದೇಶದಲ್ಲಿ ಅಡಿಕೆ ಇದೆ, ಏನ್ ಅಂತರದಲ್ಲಿ ಹಾಕೊಂಡಿದ್ರಿ? ನಾನು 7 ಎಕರೆಯಲ್ಲಿ ಅಡಿಕೆಯನ್ನ ಬೆಳೀತಾ ಇದ್ದೇನೆ. ಕಾಫಿಯ ಮಧ್ಯದಲ್ಲೇ ಹಾಕಿರೋದ್ರಿಂದ ಕೆಲವು ಕಡೆ ಅದು 15 ಅಡಿಯ ದೂರದಲ್ಲಿದೆ, ಕೆಲವು ಕಡೆ ಅದು 8 ಅಡಿಯ ದೂರದಲ್ಲೂ ಕೂಡ ಇದೆ. ನಾವು 15 ಅಡಿಯ ದೂರದಲ್ಲಿ ಯಾಕೆ ಅದನ್ನ ನಾಟಿ ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ ಕಾಫಿಯಲ್ಲೂ ಕೂಡ ಒಂದಿಷ್ಟು ಬೆಳೆ ಬರಬೇಕಾಗ್ತದೆ. ಅಡಿಕೆಯ ಮರಗಳ ಅಂತರ ಕಡಿಮೆ ಆದಷ್ಟು ಕಾಫಿಯ ಬೆಳೆ ಕಡಿಮೆ ಆಗುವ ಆತಂಕ ಇರೋದ್ರಿಂದ ನಾವು ಮರಗಳನ್ನ ದೂರ ದೂರ ನೆಡುತ್ತೇವೆ. ಆದ್ರೆ ಅಡಿಕೆಯನ್ನ ಒಂದು 8 ಅಡಿಯ ಅಂತರದಲ್ಲಿ ಹಾಕಿದ್ರೆ ಎಲ್ಲಾ ಕೆಲಸಕ್ಕೂ ಅನುಕೂಲ, ಆದ್ರೆ ಕಾಫಿ ಅದರಲ್ಲಿ ನಾವು ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಹಾಕಿ 10-25 ವರ್ಷ ಆಯ್ತು, ಆಗ ಸಸಿಗಳನ್ನ ನೀವು ತಂದಿದ್ದ, ನೀವೇ ಬೆಳೆಸಿದ್ದ? ಅದನ್ನೆಲ್ಲ ತಂದಿದ್ದು ನಾವು. ಅದನ್ನ ಬಸವಾಪಟ್ಟಣ ಅಂತ ಒಂದು ಊರಿದೆ ಹಾಸನ ಜಿಲ್ಲೆ, ಅಲ್ಲಿಂದ ಸಸಿಗಳನ್ನ ರೈತರಿಂದಲೇ ಕೊಂಡ್ಕೊಂಡು ಬಂದಿದ್ದು. ಈ ವಾತಾವರಣದಲ್ಲಿ ಚೆನ್ನಾಗಿ ಬರುತ್ತಂತ ಖಾತ್ರಿ ಆಗಿದೆ. ಹಾಗೆ ಏನು ಸಾಧಾರಣ ಬೆಳೆ ಇದ್ದಾಗ ಅಥವಾ ಬೆಲೆ ಇದ್ದಾಗ ತುಂಬಾ ನೀವೇನು ಕಾಳಜಿ ತೆಗೆದುಕೊಂಡಿಲ್ಲ, ವಿಶೇಷವಾದ ಖರ್ಚನ್ನು ಮಾಡಿಲ್ಲ, ಹಾಗೆ ಅದು ಹೊರದಾಯಕನೂ ಆಗಿಲ್ಲ. ಈಗ ಬೆಲೆ ಬಂದಿರೋದ್ರಿಂದ ನೋಡಿದ್ರೆ ಅಬ್ಬಬ್ಬ ಎಷ್ಟೊಂದು ಒಳ್ಳೆ ಬೆಲೆ ಅಲ್ವಾ ಬೆಳೆ ಅಲ್ವಾ ಅಂತ ಅನ್ಕೊಂಡು ನಿಮ್ಗೆ ಅನಿಸ್ತಾ ಇದೆ. ಸಹಜ, ಈಗ 3 ವರ್ಷಗಳಿಂದ ಅಡಿಕೆಗೆ ಉತ್ತಮವಾದ ಬೆಲೆ ಇರೋದ್ರಿಂದ ಎಲ್ಲರ ಗಮನ ಆ ಕಡೆಗೆ ಹೋಗಿದೆ. ಈಗ ಬೆಲೆ ಹೆಚ್ಚಿಗೆ ಆಗಿರೋ ಒಂದು ಹಿನ್ನೆಲೆಯನ್ನ ನೋಡ್ಕೊಂಡ್ರೆ ಮತ್ತೆ ನೀವೇನಾದ್ರೂ ಹೆಚ್ಚಿಗೆ ಹಾಕ್ಲಿಕ್ಕೆ ಮನಸ್ಸು ಮಾಡಿದ್ರೆ ಅಥವಾ ಇರೋ ಬೆಳೆಯನ್ನೇ ನೋಡ್ಕೊಂಡು ಹೋಗ್ತಾ ಇದ್ರೆ ಹೇಗೆ? ಅಡಿಕೆಯನ್ನ ಪ್ರಮುಖ ಬೆಳೆಯಾಗಿ ಪರಿಗಣಿಸಿಲ್ಲ ನಾವು, ಅದನ್ನ ಹೆಚ್ಚು ಮಾಡುವಂತ ಯಾವುದು ಯೋಚನೆಯನ್ನು ಕೂಡ ಮಾಡಿಲ್ಲ. ನೀವು ಹೇಳಿದಾಗೆ ಅದನ್ನ ಬಹಳ ಸಹಜವಾಗಿ ಬೆಳೆದು ಸಹಜವಾಗಿ ಅದರಿಂದ ಬಂದಂತ ವರಮಾನವನ್ನ ನಾವು ಪಡ್ಕೊಂಡಿರೋದ್ರಿಂದ ಒಂದು ಉತ್ತಮ ಬೆಳೆ ಅಂತ ಅನ್ನಿಸ್ತಾ ಇದೆ. ನೀವು ಹೇಳಿದಾಗೆ ಅದಕ್ಕೆ ಕಾಳಜಿ ಜಾಸ್ತಿ ತಗೊಂಡು ಅದಕ್ಕೆ ಖರ್ಚು ಜಾಸ್ತಿ ಮಾಡಿದಷ್ಟು ಕೆಲವು ಸರಿ ನಾವು ಪೆಟ್ಟು ತಿನ್ನುವಂತ ಅಥವಾ ಅದರಿಂದ ನಷ್ಟವನ್ನು ಅನುಭವಿಸುವಂತ ಸಂದರ್ಭಗಳು ಇವೆ ಅಂತ ನನಗೆ ಅನ್ನಿಸ್ತದೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಮೆಣಸು. ನಾವು ಸಹಜವಾಗಿ ಬೆಳೆಸ್ತಾ ಇರುವಾಗ ಮೆಣಸು ಒಂದು 20-25 ವರ್ಷದ ಬಳ್ಳಿಯಲ್ಲಿ ಕೂಡ ಮೆಣಸನ್ನ ಕುಯ್ತಾ ಇದ್ವು. ಆದ್ರೆ ಈಗೇನಾಗಿದೆ, ಅದಕ್ಕೆ ಅತಿಯಾದ ರಾಸಾಯನಿಕಗಳು, ಅತಿಯಾದ ಕ್ರಿಮಿ ನಾಶಕಗಳು ಮತ್ತು ಬೇಕೋ ಬೇಡೋ ಅದರ ಬೆಲೆಯನ್ನ ನೋಡಿ ಯಾವುದೋ ಒಂದು ವಿಚಾರವನ್ನ ಯಾರೋ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಮಾಡಿ ಅನೇಕ ಬಳ್ಳಿಗಳನ್ನೇ ಕಳ್ಕೊಂಡಿದ್ದು ಹೌದು. ಒಂದೆರಡು ವರ್ಷ ಬೆಲೆ ಮತ್ತು ಬೆಳೆ ಎರಡು ಬಂದು ಮೂರನೇ ನಾಲ್ಕನೇ ವರ್ಷಕ್ಕೆ ಬಳ್ಳಿಗಳು ಸತ್ತೋಗುವಂತ ಸಂದರ್ಭ ಎಲ್ಲ ನಮ್ಮ ಅನುಭವಕ್ಕೆ ಬಂದಿರುವಂತದ್ದು. ಅದರಿಂದ ನಾನಂತೂ ಯೋಚನೆ ಮಾಡ್ತಾ ಇದ್ದೇನೆ, ಈಗ ಇರುವಂತದ್ದು ಅಡಿಕೆಯನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ, ಇನ್ನು ಮುಂದೆ ಅದನ್ನ ಜಾಸ್ತಿ ಮಾಡಕ್ಕೆ ಹೋಗುವಂತ ಯಾವುದೇ ಒಂದು ಯೋಚನೆ ಇಲ್ಲ. ನೀವು ಹೇಳಿದಾಗೆ ಇವತ್ತೇನಾಗಿದೆ, ಬೆಲೆ ಬಂದ ತಕ್ಷಣ ಎಲ್ಲಾ ಕಡೆ ಎಲ್ಲರೂ ನಡೀತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾವಾಗ ಬೆಳೆ ಜಾಸ್ತಿ ಆಗ್ತದೆ ಅದರ ಡಿಮಾಂಡ್ ಅಲ್ಲೇ ನಿಂತಿರ್ತದೆ, ಅಂತ ಸಂದರ್ಭದಲ್ಲಿ ಬೆಲೆ ಕುಸಿಯುವಂತ ಸಂದರ್ಭವೂ ಇರ್ತದೆ. ಅದರಿಂದ ನಾನು ಇರುವಂತ ತೋಟವನ್ನ ಹೆಚ್ಚು ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮನುಷ್ಯನಿಗೆ ಏಕಾಏಕಿಯಾಗಿ ಕೀರ್ತಿ ಬರಬಾರದು ಅಂತ ಹೇಳ್ತಾರೆ, ಜನಪ್ರಿಯತೆ ಶನಿ ಇದ್ದಂಗೆ ಅಂತ ಅನ್ಕೊಂಡು ಮಾತಾಡೋದಿದೆ. ಹಾಗೆ ಬೆಳೆಗಳಿಗೂ ಏಕಾಏಕಿಯಾಗಿ ಅಥವಾ ಇದ್ದಕ್ಕಿದ್ದಂತೆ ಬೆಲೆ ಹೆಚ್ಚಿಗೆ ಬಂದ್ಬಿಟ್ರೆ ಜನಗಳಿಗೆ ಒಂಥರ ತಲೆ ಬಿಸಿ ಆಗುತ್ತೆ, ಏನ್ ಕೊಡ್ಬೇಕು ಏನು ಹಾಕ್ಬೇಕು ಅನ್ನೋ ಒಂದು ಆಲೋಚನೆ ಹೊರತು ಏನ್ ಕೊಡಬಾರದಂತ ಆಲೋಚನೆ ಮಾಡೋದಿಲ್ಲ. ಇದರಿಂದಲೇ ಎಷ್ಟೋ ಬೆಳೆಗಳು ಹಾಳಾಗಿ ಹೋಗ್ಬಿಟ್ಟು, ಕಾಫಿ ಆಗ್ಲಿ, ಕಾಳುಮೆಣಸು ಆಗ್ಲಿ, ಏಲಕ್ಕಿ ಆಗ್ಲಿ, ಇತರೆ ಬೆಳೆಗಳಲ್ಲಿ ಇದನ್ನ ನಾವು ನೋಡ್ತಾ ಇದೀವಿ. ಎಚ್ಚರಿಕೆ ಬೇಕು, ಅವುಗಳಿಗೂ ಸುಖ ಹೆಚ್ಚಾಗಬಾರದು, ಅವುಗಳಿಗೂ ಹೆಚ್ಚು ಕಾಳಜಿ ಒಳ್ಳೇದಲ್ಲ ಅಂತ ಅನ್ಕೊಂಡು ಎಷ್ಟೋ ಜನಗಳಿಗೆ ಅರಿವಿಗೆ ಬಂದಿದೆ. ನೀವೆಲ್ಲ ಅಡಿಕೆಯನ್ನ ಹಾಕಿದ ಬಳಿಕ ಅದಕ್ಕೆ ಉಳುಮೆ ಮಾಡೋದು, ವಿಶೇಷವಾದ ಕಾಳಜಿಯನ್ನ ಕೊಡೋದು, ಮತ್ತಿತರ ಕೆಲಸಗಳನ್ನ ಮಾಡದೇ ಇರೋದ್ರಿಂದ ಅವು ಗಟ್ಟಿಯಾಗಿ ನಿಂತಿದ್ದಾವೆ. ಈಗ ನಿಮ್ಗೆ ಅನ್ಸುತ್ತೆ ಎಷ್ಟು ಸುಲಭವಾಗಿ ಅಡಿಕೆಯನ್ನ ಬೆಳೆಸಬಹುದಂತ? ಎಷ್ಟೋ ಜನ ತಾವ್ ಹೇಳಿದಂಗೆ ಈಗ ಬೆಲೆ ಬಂದಿರೋದ್ರಿಂದ ಸಣ್ಣ ಗಿಡದಿಂದ ಹಿಡಿದು ಏನೆಲ್ಲ ಆರೈಕೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದರೆ ಎಲ್ಲಿ ನೋಡಿದ್ರು ಏನ್ ಬೆಳಿತೀರಂದ್ರೆ ಹಿಂದೆ ಬೆಳೆಯೋ ಬೆಳೆಗಳನ್ನು ಬಿಟ್ಟು ಅಡಿಕೆ ಬೆಳಿತೀವಿ ಅಂತ ಹೇಳ್ತಾರೆ. ಅಂದ್ರೆ ಅಡಿಕೆ ಫಸಲ ಕೊಟ್ಟಿಲ್ಲ ಏನಿಲ್ಲ, ಆದ್ರೂ ಅಡಿಕೆ ಬೆಳಿತೀವಿ ಅಂತ. ವೆನಿಲ್ಲದ್ದು ಹಾಗಾಯ್ತು, ಶುಂಠಿದು ಹಾಗಾಯ್ತು, ಇನ್ನು ಏನೇನೋ ಆಗೋಗಿದೆ. ನೀವು 7 ಎಕರೆ ಪ್ರದೇಶದಲ್ಲಿ ಅಡಿಕೆಯನ್ನು ಬೆಳಿತಾ ಇದ್ರಲ್ಲ, ಇಳುವರಿ ಒಂದು ವಿಚಾರವನ್ನ ನೋಡ್ಕೊಂಡ್ರೆ ಎಷ್ಟು ಸಿಗ್ತಾ ಇದೆ? ನನಗೆ ಇಳುವರಿ ಒಂದು 4-5 ವರ್ಷಗಳಿಂದ ಕುಯಿಸಿ ಮಾರುವಾಗ ಅಂದಾಜು ಇವತ್ತಿನ ಒಂದು ಬೆಲೆಯಲ್ಲಿ 1 ಎಕರೆಗೆ 80,000 ರಿಂದ 1 ಲಕ್ಷದವರೆಗೆ ಅದರಿಂದ ವರಮಾನ ಬರ್ತಾ ಇದೆ. ಅಂದ್ರೆ ತೂಕದ ಲೆಕ್ಕದಲ್ಲಿ ಏನಾದ್ರೂ ಹೇಳ್ಬೋದಾ, ಎಷ್ಟು ಕಿಲೋಗ್ರಾಮ್ ಅಥವಾ ಎಷ್ಟು ಕ್ವಿಂಟಾಲ್ ಹಸಿ ಅಡಿಕೆ ಬಂತು ಅನ್ನೋದು? ಸ್ವಲ್ಪ ಈಗ ಮರ್ತಾ ಇದ್ದೀನಿ, ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನನಗೆ. ಆದರೂ ನಿಮಗೆ ವಿಶ್ವಾಸ ಇದೆ, ಒಂಥರ ಪ್ರೀತಿ ಇದೆ, ನಾವು ಮಾಡಿದ್ಕಿಂತ ಹೆಚ್ಚು ಸಿಗ್ತಾ ಇದೆಯಲ್ಲ ಅಂತ. ಎಷ್ಟೋ ಬೆಳೆಗಳಲ್ಲಿ ಹಾಗೆ, ಎಷ್ಟೋ ಪ್ರಾಣಿಗಳಲ್ಲಿ ಹಾಗೆ, ಅತಿಯಾದ ಕಾಳಜಿ ಅದೊಂಥರ ನಮಗೆ ಹೊರೆ ಆಗ್ತದೆ, ಒಂದು ರೀತಿ ಶಾಪ ಆಗ್ತದೆ. ಸಹಜವಾಗಿ ಬೆಳೆಯೋದು ಅದು ಉತ್ತಮವೇ. ಮಕ್ಕಳ ವಿಚಾರನೂ ಹಾಗೆ, ಅತಿಯಾಗಿ ಮಕ್ಕಳ ಪೋಷಣೆಯನ್ನು ಮಾಡ್ತಾ ಹೋದ್ರೆ ಮುಂದೆ ಅಪ್ಪ ಅವುಗಳು ಒದ್ದಾಡ್ತಾರೆ, ಹಿಂಗ್ ಮಾಡಿದ್ದು ತಪ್ಪಾಯ್ತಂತ, ಹಂಗೆ ಬಿಟ್ಟಿದ್ರೆ ಅನುಕೂಲ ಆಗ್ತಿತ್ತಂತ ಕೆಟ್ಟ ಮೇಲೆ. ಇದು ಬೆಳೆಗಳ ವಿಚಾರದಲ್ಲೂ ಹಾಗೆ. ನಿಮ್ದೆಲ್ಲ ಜಮೀನು ಹೇಗಿದೆ, ತಗ್ಗು ಪ್ರದೇಶನ ಅಥವಾ ಸ್ವಲ್ಪ ಎತ್ತರ ಪ್ರದೇಶನ ಹೇಗೆ? ನಮ್ಮದೇನು ಅಂತದ್ದು ತಗ್ಗು ಎತ್ತರದ ಪ್ರದೇಶ ಏನಿಲ್ಲ, ಒಂದು ಸಮತಟ್ಟಾದ ಪ್ರದೇಶ, 1,000 ಅಡಿ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದ್ದೇವೆ. ಉತ್ತಮವಾದ ವಾತಾವರಣ ಇಲ್ಲಿ ಎಲ್ಲ ಬೆಳೆಗಳಿಗೂ ಇದೆ. ನಮ್ಮಲ್ಲಿ ಒಂದು ಗಾದೆಯೇ ಇದೆ, ಅತಿಯಾದ ಆಹಾರ ವಿಷಕ್ಕೆ ಸಮಾನ ಅಂತ. ಹಾಗೆ ಗಿಡಗಳಿಗೂ ಅದು ಅನ್ವಯಿಸ್ತದೆ. ನಾವು ಏನ್ ಮಾಡಿದ್ವು, ಯಾವುದೇ ಬೆಳೆಗೆ ಒಳ್ಳೆ ಬೆಲೆ ಬರುವಾಗ ನಾವು ನಾಳೆಯೇ ಅದರನ್ನ ಪಡ್ಕೊಂಡು ಅದರಿಂದ ನಾನು ಸ್ಥಿತಿವಂತನಾಗಬಹುದು ಅಥವಾ ಅದರಿಂದ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅಂತ ಒಂದು ದುರುದ್ದೇಶದಿಂದ ನಾವು ವೆನಿಲ್ಲಕ್ಕೂ ಅದೇ ಮಾಡಿದ್ವು, ಏಲಕ್ಕಿಗೂ ಇದೇ ಮಾಡಿದ್ವು, ಕಾಳು ಮೆಣಸಿಗೂ ಇದೇ ಮಾಡಿದ್ವು, ಒಂದ್ ರೀತಿಯಲ್ಲಿ ಅರೇಬಿಕಾ ಕಾಫಿಗೂ ಅದನ್ನೇ ಮಾಡಿದ್ವು. ಅರೇಬಿಕಾ ಕಾಫಿಗೆ ಒಂದ್ ರೀತಿಯಲ್ಲಿ ತುಂಬಾ ನೆರಳು ಬೇಕು, ನೆರಳಿದ್ರೆ ಕಾಫಿಯ ಇಳುವರಿ ಸ್ವಲ್ಪ ಕಡಿಮೆ ಇರ್ತದೆ. ಆದ್ರೆ ಆ ಕಾಫಿ ಗಿಡ 40-50-60 ವರ್ಷಗಳು ಬದುಕ್ತವೆ. ನಾವು ಅತಿಯಾದ ಕಾಫಿಯನ್ನು ಬೆಳಿಬೇಕು ಅಂತ ಹೇಳಿ ಇದ್ದಬದ್ದ ಎಲ್ಲಾ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಏನೇನು ಬೇಕು ಅಥವಾ ಏನೇನು ಬೇಡ ಎಲ್ಲವನ್ನು ಅದಕ್ಕೆ ಉಪಯೋಗಿಸಿ ಅದರಲ್ಲಿರುವಂತ ಶಕ್ತಿಯನ್ನೇ ಕುಂದಿಸ್ಬಿಟ್ಟು ಮತ್ತೆ ಮರವನ್ನ ಕಡಿದು ಬಯಲಾಯ್ತು. ಬಯಲಾದ ತಕ್ಷಣ ಗಿಡದ ಶಕ್ತಿಯೇ ನಾಶವಾಯ್ತು. ಇವತ್ತು ಎಲ್ಲಾ ಕಡೆ ಬಿಳಿ ಕಾಂಡ ಕೊರಕದ ಹಾವಳಿ ಬಹಳ ವ್ಯಾಪಕವಾಗಿದೆ. ಅದು ಮಾತ್ರ ಅಲ್ಲ, ಗಿಡದಲ್ಲಿ ಕೂಡ ಮೊದಲಿನ ಒಂದು ಶಕ್ತಿಯೇ ಇಲ್ಲದ ರೀತಿಯಲ್ಲಿ ಆಗಿದೆ. ಹಾಗೆ ಅರೇಬಿಕಾ ಕಾಫಿ ಇರ್ಬೋದು, ಏಲಕ್ಕಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ವೆನಿಲ್ಲಾ ಇರ್ಬೋದು, ಇದನ್ನೆಲ್ಲ ನಾವು ನಮ್ಮ ಕೈಯಾರೆ ನಾಶ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ತಪ್ಪೇನಿಲ್ಲ. ಹಾಗೆ ಅಡಿಕೆನೂ ಅಷ್ಟೇ, ನಾವೀಗ ಬೆಳೀತಾ ಇದ್ದೀವಿ. ಅದನ್ನ ಅದರ ಪಾಡಿಗೆ ಬರ್ಲಿಕ್ಕೆ ಬಿಟ್ಟು ಒಂದು 8-10 ವರ್ಷದಲ್ಲಿ ಅದಕ್ಕೆ ಬೆಳೆ ಬರ್ಲಿಕ್ಕೆ ಮಾಡಿದ್ರೆ ಅದು ಕೂಡ 10-20 ವರ್ಷ ನಮ್ಮನ್ನ ಸಾಕ್ಬಹುದು. ಅದೇ 3 ವರ್ಷದಲ್ಲಿ ಅದ್ರಲ್ಲಿ ಬೆಳೆ ತೆಗಿತೀನಿ ಅಂತ ಹೇಳಿ ಬೇಡದ್ದು ಬೇಕಾಗಿದ್ದು ಎಲ್ಲವನ್ನ ಅದಕ್ಕೆ ಕೊಟ್ಟು ಮಾಡಿದ್ರೆ ಅದು ಕೂಡ ಇದರ ಪರಿಸ್ಥಿತಿಗೆ ಹೋಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ನನಗನ್ನಿಸ್ತದೆ. ಅಡಿಕೆಗೆ ತೇವ ಬೇಕು, ಹದವಾದ ಹಸಿ ಬೇಕು ಮಣ್ಣಿನಲ್ಲಿ. ಆದ್ರೆ ತೇವಾಂಶ ಹೆಚ್ಚಿಗಾದ್ರೆ, ತೇವಾಂಶ ಕೊರತೆ ಆದ್ರೆ ಸಮಸ್ಯೆನೆ. ನಿಮ್ಮ ತೋಟದಲ್ಲಿ ಅತಿ ಮಳೆ ಇದ್ದಾಗ ಕಾಲುವೆಯನ್ನ ತೆಗೆದು ನೀರು ಹೊರಗಡೆ ಹಾಕೋದು, ಅಥವಾ ಬೇಸಿಗೆಯಲ್ಲಿ ನೀರಿನ ವ್ಯವಸ್ಥೆ ಮಾಡೋದು, ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ, ಹೇಗೆ ಈ ಎರಡು ವಿಚಾರಗಳಲ್ಲಿ ಗಮನ ಹರಿಸಿದ್ರಿ? ನಾವು ಸಾಧಾರಣವಾಗಿ ತಗ್ಗು ಪ್ರದೇಶದಲ್ಲಿ ಅಡಿಕೆಯನ್ನು ನೆಟ್ಟಿರ್ತೀವಿ. ಆ ತಗ್ಗು ಪ್ರದೇಶದಲ್ಲಿ ಮಳೆಗಾಲದಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ. ಅದಕ್ಕೆ ನಾವು ಕಾಲುವೆಯನ್ನು ಮಾಡ್ತೀವಿ, ಅದನ್ನೆಲ್ಲ ಕ್ಲೀನ್ ಮಾಡಿ ಅದರಲ್ಲಿ ನೀರು ನಿಲ್ಲದಾಗೆ ವರ್ಷಕ್ಕೆ 3-4 ಸರಿ ನೀರನ್ನ ಬಸಿದು ಹೋಗುವ ಹಾಗೆ ನಾವು ಮಾಡಬೇಕಾಗ್ತದೆ. ಮತ್ತು ಬೇಸಿಗೆಯಲ್ಲಿ ಅದಕ್ಕೆ ತುಂತುರು ನೀರಾವರಿಯನ್ನ ಕೊಡಲೇಬೇಕು. ನಮಗೆ ಒಂದು ಇದರಲ್ಲಿ ಅನುಕೂಲ ಏನು ಅಂತ ಹೇಳಿದ್ರೆ, ಅದರ ಮಧ್ಯದಲ್ಲಿ ರೋಬಸ್ಟ ಕಾಫಿ ಹಾಕಿರೋದ್ರಿಂದ ರೋಬಸ್ಟ ಕಾಫಿ ತೋಟಕ್ಕೆ ತುಂತುರು ನೀರಾವರಿಯ ಮೂಲಕ ನೀರಾವರಿಯನ್ನ ಮಾಡ್ತೇವೆ. ಅದೇ ಇದು ಅಡಿಕೆಗೂ ಕೂಡ ಉಪಯೋಗ ಆಗ್ತದೆ, ಎರಡಕ್ಕೂ ಅದರಿಂದ ಅನುಕೂಲ ಆಗ್ತದೆ. ಅಡಿಕೆ ಜೊತೆಗೆ ರೋಬಸ್ಟ ಉಳಿತು ಅಂತ ಹೇಳ್ತೀರಾ, ಅರೇಬಿಕವನ್ನು ಹಾಕೊಂಡು ಚೆನ್ನಾಗಿ ಇಳುವರಿ ಪಡ್ಕೊಳ್ಬಹುದು ಅಂತ ಹೇಳ್ತೀರಾ? ರೋಬಸ್ಟ ಹಾಕಿದ್ರೆ ಅಡಿಕೆಯ ಜೊತೆಗೆ ಗಿಡಗಳನ್ನ ಸ್ವಲ್ಪ ದೂರ ಹಾಕಬೇಕಾಗ್ತದೆ. ಅರೇಬಿಕ ಹಾಕಿದ್ರು ಅದರಿಂದ ಅನುಕೂಲತೆನೂ ಇದೆ, ಅನಾನುಕೂಲತೆನೂ ಇದೆ. ಏನು ಅನುಕೂಲತೆ ಅಂತ ಹೇಳಿದ್ರೆ, ರೋಬಸ್ಟಕ್ಕೆ ನಾವು ನೀರು ಹೊಡೆದು ತುಂತುರು ನೀರಾವರಿಯ ಮೂಲಕ ನೀರನ್ನ ಕೊಡೋದ್ರಿಂದ ಅಡಿಕೆಗೆ ಬಹಳ ಅನುಕೂಲ ಆಗ್ತದೆ. ಅರೇಬಿಕಕ್ಕೆ ಸಾಧಾರಣವಾಗಿ ತುಂತುರು ನೀರಾವರಿ ಆಗ್ಲಿ ಮಾಡದಲ್ಲಿ ಇರೋದ್ರಿಂದ ಅಡಿಕೆಗೆ ಕೊಡುವಂತ ನೀರಿನಿಂದ ಅರೇಬಿಕ ಕಾಫಿಯಲ್ಲಿ ಹೂವನ್ನ ಬರಿಸುವಂತದ್ದು ಸ್ವಲ್ಪ ಕಷ್ಟದಾಯಕ. ಇಲ್ದಲೇ ಇದ್ರೆ ಅಡಿಕೆಯನ್ನ ಹತ್ರ ಹಾಕಿ ಅದರ ಕೆಳಗೆ ಅರೇಬಿಕ ಗಿಡಗಳನ್ನ ಹಾಕಿ ಅರೇಬಿಕ ಗಿಡಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋದ್ರೆ ಬೇಸಿಗೆಯಲ್ಲಿ ಅಡಿಕೆಗೆ ಕೊಡುವಂತ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬಹುದು ಅಂತ ನನ್ನ ಅಭಿಪ್ರಾಯ. ಅದರಿಂದ ರೋಬಸ್ಟ ಗಿಡವೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನಿಜ, 16 ವರ್ಷಗಳ ಕಾಲ ವಿಚಾರವನ್ನ ಗ್ರಹಿಸಿಕೊಂಡಾಗ ಅದು ಅನುಭವಕ್ಕೆ ಬರುತ್ತೆ, ಖಾತ್ರಿ ಅನ್ಸುತ್ತೆ. ಅಡಿಕೆ ಜೊತೆಗೆ ಕಾಳುಮೆಣಸನ್ನು ಹಬ್ಬಿಸಿಕೊಂಡಿದ್ರೆ ಹೇಗೆ ಮಾಡಿದ್ದೇವೆ? ಕಾಳುಮೆಣಸಿನ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀರಿನ ಅಂಶ ಸ್ವಲ್ಪ ಚೆನ್ನಾಗಿರಬೇಕು ಅಡಿಕೆಗೆ ಅಂತ. ನೀರಿನ ಅಂಶ ಜಾಸ್ತಿ ಇದ್ರೆ ಕಾಳುಮೆಣಸು ಸೊರಗು ರೋಗದಿಂದ ಬೇಗ ಸತ್ತೋಗ್ಬಿಡ್ತದೆ. ಅದರಿಂದ ಕಾಳು ಮೆಣಸನ್ನ ಹಾಕುವಾಗ ಅಡಿಕೆಯ ಜೊತೆಗೆ ನಮ್ಮ ರೈತರು ಬಹಳ ಎಚ್ಚರಿಕೆಯಿಂದ ಕಾಳು ಮೆಣಸಿನ ತಳಿಯನ್ನ ಆಯ್ಕೆ ಮಾಡಬೇಕು. ಕಾಳು ಮೆಣಸಿನಲ್ಲಿ ಬರುವಂತ ವರಮಾನ ಕಡಿಮೆ ಆದ್ರೂ ಪರವಾಗಿಲ್ಲ, ಕಾಳು ಮೆಣಸಿನಲ್ಲಿ ಬರುವಂತ ಬೆಳೆ ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ಅದು ತ್ವರಿತವಾಗಿ ಸೊರಗು ರೋಗಕ್ಕೆ ಬಲಿಯಾಗುವಂತ ತಳಿಗಳನ್ನ ಆಯ್ಕೆ ಮಾಡಬಾರದು. ಈಗಂತೂ ಸಾಕಷ್ಟು ತಳಿಗಳು ಬಂದಿದ್ದಾವೆ, ತೇವಂ ಅಂತ ಬಂದಿದೆ, ಮತ್ತು ಇನ್ನೊಂದು ಈ ಗ್ರಾಫ್ಟೆಡ್ ಗಿಡಗಳು ಕೂಡ ಬರ್ತಾ ಇದ್ದಾವೆ. ಅಂತದನ್ನ ಸೊರಗು ರೋಗವನ್ನ ತಾಳಿಕೊಳ್ಳುವಂತ, ಸೊರಗು ರೋಗಕ್ಕೆ ಬೇಗ ಬಲಿ ಆಗದಂತ ಒಂದು ತಳಿಗಳು ಯಾವಿದೆ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಂಡ್ರೆ ಅಡಿಕೆ ಮರದಲ್ಲಿ ಮೆಣಸನ್ನ ಬೆಳಿಬಹುದು. ಇಲ್ಲದೇ ಇದ್ರೆ ಖಂಡಿತ ಬೆಳೆಯಕ್ಕಾಗೋದಿಲ್ಲ, ಅದು 3ನೇ ವರ್ಷಕ್ಕೆ ಸತ್ತೋಗ್ಬಿಡ್ತದೆ ಗಿಡ. ನಿಜ, ಕಾಳು ಮೆಣಸನ್ನು ಇರಬೇಕು, ಕಾಫಿನೂ ಇರಬೇಕು, ಅಡಿಕೆನೂ ಇರಬೇಕು, ಈ 3 ಬೆಳೆಗಳ ಸಂಯೋಜನೆ ಉತ್ತಮವೇ. ಅಡಿಕೆಯೊಂದಿಗೆ ಕಾಫಿ ಕಾಳು ಮೆಣಸು ಬೆಳೆಯುವಾಗ ಅಡಿಕೆ ಮರಗಳ ಕಪಾತ್ ಮಾಡಬೇಕು, ಏನೇನೋ ಕೆಲಸಗಳನ್ನು ಕೈಗೊಳ್ಬೇಕನ್ನೋ ಒಂದು ಸಂದರ್ಭಗಳಿಲ್ಲ. ಜೊತೆಗೆ ಕೊಡಗಿನ ಮಲೆನಾಡು ಪ್ರದೇಶದಲ್ಲಿ ಕಾಳು ಮೆಣಸು, ಕಾಫಿ, ಅಡಿಕೆ ಚೆನ್ನಾಗಿ ಬರುತ್ತೆ. ಅಡಿಕೆ ಅಂತೂ ಒಂದ್ ರೀತಿಯಲ್ಲಿ ಮಳೆ ಹೆಚ್ಚಿಗಿದ್ರೂ ಸಹಿಸಿಕೊಳ್ಳುತ್ತೆ, ಅಷ್ಟು ಬೇಗ ಮರಗಳು ಹೋಗೋದಿಲ್ಲ. ಮಳೆ ತೀರಾ ಕಡಿಮೆ ಆಗಬಾರದು, ನೀರಿನ ಅಂಶ ತುಂಬಾ ಕಡಿಮೆ ಆದ್ರೆ ಸಮಸ್ಯೆ ಆದೀತು. ಈ ಒಂದು ಹಿನ್ನೆಲೆಯಲ್ಲಿ ತಾವು 16 ವರ್ಷಗಳಿಂದ ಅಡಿಕೆನ ಬೆಳ್ಕೊಂತ ಬಂದಿದ್ದೀರಿ, ಅದರಲ್ಲಿ ಅನುಭವ ಪಡೆದಿದ್ದೀರಿ, ಹಾಗೆ ಆನಂದವು ನಿಮಗೆ ಲಭಿಸಿದೆ, ಆದಾಯವೂ ಸಿಕ್ಕಿದೆ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನನಗೆ ಗೊತ್ತಿದ್ದ ವಿಚಾರಗಳನ್ನ ತಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಗೂ ಮತ್ತು ಎಲ್ಲ ಕೇಳುಗರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಶ್ರೋತೃಗಳೇ, ಸೋಮವಾರಪೇಟೆ ತಾಲೂಕು ಕುಂಬೂರು ಗ್ರಾಮದ KDCC ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ಪ್ರಗತಿಪರ ಕೃಷಿಕರು ಆಗಿರುವ BD ಮಂಜುನಾಥ್ ಅವರ ಜೊತೆಗೆ ಅಡಿಕೆ ಕೃಷಿಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ನಿಮಗಾಗಿ 9448041185, 9448041185. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳುಗರೆ, ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲಿಯೂ, ಮಣ್ಣಿನಲ್ಲೂ, ಹಾಲಿನಲ್ಲೂ, ನೀರಿನಲ್ಲೂ ಇದ್ದಾವೆ. ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಕುರಿತಂತೆ ಅವುಗಳು ಮಾಡುವ ಕಾಯಕದ ಬಗ್ಗೆ ರಚನೆಯಾಗಿರುವ ಈ ಗೀತೆಯನ್ನ ಸಮೂಹ ಗಾನದಲ್ಲಿ ಈಗ ಬಿತ್ತರಿಸಿದೀವಿ. ರಚನೆ ಡಾಕ್ಟರ್ ವಿಜಯ ಅಂಗಡಿ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಮಣ್ಣಿನ ಕಣ ಕಣಗಳಲ್ಲಿವೆ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಮಣ್ಣಿನ ಕಣ ಕಣಗಳಲ್ಲಿವೆ. ಕೋಟ್ಯಾಂತರ ಕರಗಿಸಿ ಸತ್ವ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಸದ್ಯದ ಮಳೆ ಪರಿಸ್ಥಿತಿಯಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಈ ಕುರಿತು ಶಾಸಕರಾದ ಕೆಜಿ ಬೋಪಯ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಕನ್ನಡಕ ಡಿನ ದೇವಯ್ಯ. ಜೊಂಪೆ ಮುಖ್ಯಾಂಶಗ. ಸಂತ್ರಸ್ತರು ಸಂಬಂಧಿಕರ ಮನೆಯಲ್ಲಿ ಇದ್ದರೂ ಸಹ ಪಡಿತರ ಕಿಟ್ ಹಂಚಕ್ಕೂ ಡಿಸಿ. ಆಗಸ್ಟ್ 10ರಿಂದ ಅಗ್ನಿವೀರ್ ಸೇನಾ ನೇಮಕಾತಿ ರ್ಯಾಲಿ. ಜೊಂಪಿನ ವಿವರ. ಜಿಲ್ಲೆಯಲ್ಲೇ ಆದ ಧಾರಾಕಾರ ಮಳೆಯಿಂದ ಪ್ರವಾಹ ಆಗುವಂತಹ ಪ್ರದೇಶದ ಜನರನ್ನ ಪರಿಹಾರ ಕೇಂದ್ರಕ್ಕೆ ಸ್ಥಳಾಂತರಿಸಿಕೆ ಜಿಲ್ಲಾಡಳಿತ ಮುಂದಾಗುಟ್ಟು. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ 5 ಪರಿಹಾರ ಕೇಂದ್ರಗಳನ್ನ ಶುರು ಮಾಡಿರುತ್ತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಸಂತ್ರಸ್ತರು ಸಂಬಂಧಿಕರ ಮನೆಯಲ್ಲಿ ವಾಸ ಮಾಡುತ್ತಿದ್ದರೆ ಅಂತಹ ಕುಟುಂಬಗಳಿಗೆ ಪಡಿತರ ಕಿಟ್ ಹಂಚುವೆತ ಜಿಲ್ಲಾಧಿಕಾರಿ ಬಿಸಿ ಸತೀಶ್ ಅವರು ಹೇಳಿದರು. ಮುಖ್ಯಮಂತ್ರಿಯವರು ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟ ಸಮಯದಲ್ಲಿ ಸಂತ್ರಸ್ತರಿಗೆ ಪೌಷ್ಟಿಕ ಆಹಾರ ಹಂಚುವಂಗೆ ಸೂಚಿಸಿದ್ದು ಅವರ ಸೂಚನೆಯನ್ನು ಸಂತ್ರಸ್ತರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದಂಗೆ ಅಗತ್ಯ ಮೂಲ ಸೌಲಭ್ಯ ಹಂಗೆ ಊಟೋಪಚಾರ ಕಲ್ಪಿಸುವೆತ ಜಿಲ್ಲಾಧಿಕಾರಿಯವರು ಹೇಳಿದರು. ವಿರಾಜಪೇಟೆ ತಾಲೂಕಿನ ಬಹುತೇಕ ಕಡೆ ಹೆಚ್ಚು ಗಾಳಿ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ತಾರೀಖು 15/7/2022 ಶಾಲೆಗಳಿಗೆ ರಜೆ ಕೊಟ್ಟಳು. ಸದರಿ ದಿನದ ಕರ್ತವ್ಯನ ಮುಂದಿನ ದಿನಗಳಲ್ಲಿ ಸರಿದೂಗಿಸುವಂಗೆ ಮಡಿಕೇರಿನ ಬಿಇಒ ಕೇಳಿಕೊಂಡಳು. ಸೈನಿಕರು ಸೇವೆಯಲ್ಲಿರ್ಕಕನೆ ಸ್ವರ್ಗಸ್ಥರಾದ ಅಲ್ತಾಫ್ ಕುಟುಂಬಕ್ಕೆ ನಿವೇಶನ ಪತ್ರನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಜಿ ಬೋಪಯ್ಯ ಅವರು ಇಂದು ವಿತರಿಸಿದರು. ವಿರಾಜಪೇಟೆನ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ನಡೆದ ಜಂಬರಲ್ಲಿ ಶಾಸಕರು ನಿವೇಶನ ಪತ್ರ ಹಂಚಿ ಮಾತನಾಡಿ ಅಲ್ತಾಫ್ ಕುಟುಂಬಕ್ಕೆ ನಿವೇಶನ ಹಕ್ಕು ಪತ್ರ ಕೊಟ್ಟಳು. ಮುಂದಿನ ದಿನಗಳಲ್ಲಿ ಮನೆ ನಿರ್ಮಾಣಕ್ಕೆ ಸರ್ಕಾರದ ಹಣ ಬಿಡುಗಡೆ ಮಾಡಿಸುವೆತ ಶಾಸಕರು ತಿಳಿಸಿದರು. ಭೂಸೇನಾ ಭರ್ತಿ ಕಾರ್ಯಾಲಯ ಬೆಂಗಳೂರು ಇವು ಅಗ್ನಿವೀರ್ ಸೇನಾ ನೇಮಕಾತಿ ರ್ಯಾಲಿನ ಆಗಸ್ಟ್ 10ರಿಂದ 22ರವರೆಗೆ ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮಾನ್ಯ ಕರ್ತವ್ಯ ತಾಂತ್ರಿಕ ಲಿಪಿಕ ಗುಮಾಸ್ತ ಸ್ಟೋರ್ ಕೀಪರ್ ಟೆಕ್ನಿಕಲ್ ಹಂಗೆ ಟ್ರೇಡ್ಮೆನ್ಗಳಿಗಾಗಿ ನೇಮಕಾತಿ ಮಾಡುವೆ. 17ರಿಂದ 23 ವರ್ಷ ಪ್ರಾಯದ ಅರ್ಹ ಪುರುಷ ಅಭ್ಯರ್ಥಿಗ ಜುಲೈ 30ರೊಳಗೆ ಜಾಲತಾಣದಲ್ಲಿ ಅರ್ಜಿ ಸಲ್ಲಿಸಕ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ರ್ಯಾಲಿನ ಮುಂಚಿತವಾಗಿ ಇಮೇಲ್ ಮುಖಾಂತರ ಅಡ್ಮಿಟ್ ಕಾರ್ಡ್ ಕಳಿಸುವೆ. ಹೆಚ್ಚಿನ ವಿವರಕ್ಕೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರಾದ ಬಾಲಸುಬ್ರಹ್ಮಣ್ಯಂ ಅವರನ್ನ ಸಂಪರ್ಕಿಸಕ. ಪ್ರಸಕ್ತ 2022-23 ಸಾಲಿನ ಪರಿಶಿಷ್ಟ ಜಾತಿ ಉಪಯೋಜನೆಯಡಿ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಮೂಲಕ ಜಲಸಾಹಸ ಕ್ರೀಡೆಯಲ್ಲಿ ತರಬೇತಿ ಪಡೆದು ಪ್ರಮಾಣ ಪತ್ರ ಇರುವ ರಾಜ್ಯ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಮಾನ್ಯತೆ ಇರುವ ಸ್ಪರ್ಧಾತ್ಮಕ ಸಾಹಸ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿರುವ ಪದಕ ವಿಜೇತರಾಗಿರುವ 5 ಪರಿಶಿಷ್ಟ ಜಾತಿಗೆ ಸೇರಿದ ಕ್ರೀಡಾಪಟುಗಳಿಗೆ ಸ್ವಂತ ಉದ್ಯೋಗ ಪಡ್ಕಣಿಕೆ ಸಾಕಾರ ಆಗುವಂಗೆ ಜಲಸಾಹಸ ಕ್ರೀಡಾ ಉಪಕರಣಗಳನ್ನು ಜಲಸಾಹಸ ಕೇಂದ್ರ ಸ್ಥಾಪನೆ ಮಾಡುವ ಕಾರ್ಯಕ್ರಮ ಅನುಷ್ಠಾನ ಮಾಡಿಕೆ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಆಸಕ್ತರ ಅರ್ಜಿಗಳನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಇಲ್ಲಿಂದ ತಕ್ಕಣಕ್ಕೆ ಆಗಸ್ಟ್ 8ರೊಳಗೆ ಅರ್ಜಿಗಳನ್ನು ಸಲ್ಲಿಸಿಕೆ ಕಡೆಯ ದಿನ ಆಗುತ್ತು. ಮಡಿಕೇರಿ ಚೆಟ್ಟಳ್ಳಿ ದಾರಲಿ ಧಾರಾಕಾರ ಮಳೆ ಹಂಗೆ ಗಾಳಿಯಿಂದಾಗಿ ಬಿದ್ದಿದ್ದ ಮರನ ಅರಣ್ಯ ಇಲಾಖೆನ 10 ಜನರ ತಂಡ ತೆರವು ಮಾಡಿದ್ದು ಮರದೊಟ್ಟಿಗೆ ರೋಡಿಗೆ ಬಿದ್ದಿದ್ದ ಮಣ್ಣನ್ನು ಸಹ ತೆರವು ಮಾಡಿ ಸುಗಮ ಸಾರಿಗೆ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಳ್ಳುತ್ತಾ ಲೋಕೋಪಯೋಗಿ ಇಲಾಖೆನ ನಾಗರಾಜ್ ಅವು ತಿಳಿಸಿದರು. ವಿದ್ಯುತ್ ತೊಂದರೆಯನ್ನು ಪರಿಹರಿಸುವಲ್ಲಿ ಮಡಿಕೇರಿ ಉಪವಿಭಾಗದ ಮೂರ್ನಾಡು ಗ್ರಾಮ ಪಂಚಾಯಿತಿ ಸಭಾಂಗಣ, ಗೋಣಿಕೊಪ್ಪಲು ಉಪವಿಭಾಗದ ತಿತಿಮತಿ ಗ್ರಾಮ ಪಂಚಾಯತ್ ಸಭಾಂಗಣ, ಕುಶಾಲನಗರ ಸುತ್ತಮುತ್ತ ಸೋಮರ್ಪೇಟೆ ಉಪವಿಭಾಗದಲ್ಲಿ ಜುಲೈ 16ರಂದು ಬೆಳಗ್ಗೆ 11 ಗಂಟೆಯಿಂದ ವಿದ್ಯುತ್ ಅದಾಲತ್ ನಡೆದಿದೆ. ಅದರಿಂದ ಈ ಸುತ್ತಮುತ್ತಲಿನ ಸಾರ್ವಜನಿಕರು ವಿದ್ಯುತ್ ಗ್ರಾಹಕರು ಸಭೆಗೆ ಹಾಜರಾಗಿ ತಮ್ಮ ಅಹವಾಲುಗಳನ್ನು ಸಲ್ಲಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಸ್ ಅನಿತಾ ಬಾಯಿ ಅವರು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ 2020-21 ಶೈಕ್ಷಣಿಕ ಸಾಲಿ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಕ್ಕಂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣಾ ಜಂಬಾರ ಜುಲೈ 15ರಂದು ಬೆಳಗ್ಗೆ 11 ಗಂಟೆಗೆ ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕೆಎಫ್ ಕಾರ್ಯಪ್ಪ ಸಭಾಭಾಡಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ 8ವರೆವರೆಗೆ ಕಳೆದ 24 ಗಂಟೆಗಳ ಸಮಯದಲ್ಲಿ ಸರಾಸರಿ ಮಳೆ 93.34 ಮಿಲಿಮೀಟರ್. ಜನವರಿಯಿಂದ ಇಲ್ಲಿವರೆಗಿನ ಮಳೆ 1563.71 ಮಿಲಿಮೀಟರ್ ಮಳೆ ಆಗಿತ್ತು. ಮಡಿಕೇರಿ ತಾಲೂಕಲ್ಲಿ 107.18 ಮಿಲಿಮೀಟರ್, ವಿರಾಜಪೇಟೆ ತಾಲೂಕಲ್ಲಿ 63.03 ಮಿಲಿಮೀಟರ್, ಸೋಮರ್ಪೇಟೆ ತಾಲೂಕಲ್ಲಿ 109.80 ಮಿಲಿಮೀಟರ್ ಮಳೆ ಆಗಿತ್ತು. ಹೋಬಳಿವಾರಮಠಲ್ಲಿ ಅತಿ ಹೆಚ್ಚು ತೇಳ್ರೆ, ಸಾಂತಳ್ಳಿಯಲ್ಲಿ 284 ಮಿಲಿಮೀಟರ್, ಭಾಗಮಂಡಲಲ್ಲಿ 195 ಮಿಲಿಮೀಟರ್, ಹಂಗೆ ಶನಿವಾರ ಸಂತೆಯಲ್ಲಿ 100 ಮಿಲಿಮೀಟರ್ ಅತಿ ಹೆಚ್ಚು ಮಳೆಯಾದ ವರದಿಯಾಗುತ್ತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸೈನ್ ಆಫಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಟೀಕುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟೀಕುಡ್ ಫರ್ನಿಚರ್, ಕಾರೆಕಾಡ್, ನಾಪಗ್ಲು. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC, PU, PCMB. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514.